ಅದೇ ರೀತಿ ಈ ಹೊಲದ ಸುತ್ತ ಸ್ವಲ್ಪ ಮೆಕ್ಕೆಜೋಳ ಅಥವಾ ಜೋಳ ಅಥವಾ ಸಜ್ಜೆ ಇವುಗಳನ್ನು ಹಾಕೋದ್ರಿಂದ ಈ ಥ್ರಿಪ್ಸ್ ಮತ್ತು ಮೈಟ್ಸ್ ಮೂವ್ಮೆಂಟ್ ನಾವು ಕಡಿಮೆ ಮಾಡ್ಬೋದು. ಒಂದು ಹೊಲದಿಂದ ಹೊಲಕ್ಕೆ ಹೋಗೋದು ಅಥವಾ ಅದೇಶ ಅದನ್ನು ಕಡಿಮೆ ಅದನ್ನು ಸಹ ರೈತರು ಮಾಡ್ಕೋಬೇಕು. ಸುತ್ತ ಒಂದು ರೋ ಅಥವಾ ಎರಡು ರೋ ಮೆಕ್ಕೆಜೋಳ ಜೋಳ ಅಥವಾ ಸಜ್ಜೆಯನ್ನು ಬೆಳೆಸೋದ್ರಿಂದ ಮೆಣಸಿನಕಾಯಿ ಬರ್ತಕ್ಕಂಥ ಥ್ರಿಪ್ಸ್ ಮತ್ತು ಮೈಟ್ಗಳ ಅವುಗಳ ಫಸಲನ್ನು ಕಡಿಮೆ ಮಾಡ್ಬೋದು. ಅದೇ ರೀತಿ ಈ ಶಿಲೀಂಧ್ರ ಕೀಟನಾಶಕ ಅಂತ ಹೇಳಿದೆ ನಾನು, ಇದನ್ನೇ ಮೆಟ್ರೈಜಿಯಮ್ಮು ಮತ್ತು ಬೆವೇರಿಯಾ ಈ ವರ್ಟಿಸಿಲಿಯಮ್ ಇವುಗಳನ್ನು ಸಹ ನಾವು ಅತ್ಯಂತ ಯಶಸ್ವಿಯಾಗಿ ಇದರಲ್ಲಿ ಬಳಸಬಹುದು. ಅಂದರೆ ಈ ಹಸಿರು ಕೀಟ ಬರ್ತದೆ ಇದರಲ್ಲಿ, ಆಮೇಲೆ ಸ್ಪೊಡಾಪ್ಟರ್ ಅಂತ ಇನ್ನೊಂದು ಎಲೆ ತಿನ್ನು ಕೀಟ ಬರ್ತದೆ. ಇವೆರಡು ಕೀಟಗಳಿಗೆ ಇದು ಮೆಟ್ರೈಜಿಯಮ್ಮು ಮತ್ತು ಇನ್ನೊಂದು ನಿಮೋರಿಯಾ ಅಂತ ರಿಲೆ ಬರ್ತದೆ. ಅವೆರಡು ಜೈವಿಕ ಶಿಲೀಂಧ್ರ ಏನಿದಾವೆ ಕೀಟನಾಶಕಗಳು, ಅವನ್ನು ಯಶಸ್ವಿಯಾಗಿ ನಾವು ಬಳಸ್ಬೋದು. ಒಂದು ಲೀಟರ್ಗೆ 2-3 ಗ್ರಾಂನಷ್ಟು ಹಾಕೊಂಡ್ಬಿಟ್ಟು ಸ್ಪ್ರೇ ಮಾಡಿದ್ರೆ ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು. ಅದೇ ರೀತಿ ಈ ಕಾಯಿಕೊರಕ ಹುಳುಕಕ್ಕೆ ಈ 5% ಬೇವಿನ ಬೀಜದ ಕಷಾಯ ಅದನ್ನು ಸಹ ಬಳಸ್ಬೋದು. ಆಮೇಲೆ NPV ಅಂತ ಹೇಳ್ತಾ ಇದ್ದೀವಿ, ಇತ್ತೀಚೆಗೆ NPV ಸಿಗ್ತಾ ಇಲ್ಲ, ಬಟ್ ಅದನ್ನು ಮಾಡ್ಬೋದು. ಅದೇ ರೀತಿ ಈ ಬ್ಯಾಸಿಲಸ್ ಥುರಿಂಜಿಯನ್ಸ್ ಮಾರ್ಕೆಟ್ನಲ್ಲಿ ಸಿಗ್ತಾ ಇದ್ದಾವೆ, ಅದನ್ನು ಸಹ ನಾವು ಸ್ಪ್ರೇ ಮಾಡಿಬಿಟ್ಟು ಈ ಕಾಯಿಕೊರುವ ಹುಳುಗಳನ್ನು ನಿಯಂತ್ರಣ ಮಾಡ್ಬೋದು. ಆಮೇಲೆ ಇತ್ತೀಚೆಗೆ ಈ ಬ್ಲ್ಯಾಕ್ ಥ್ರಿಪ್ಸ್ ಏನಿದೆ, ಇತ್ತೀಚೆಗೆ ರೈತರಿಗೆ ಅವರ ಅನಿಸಿಕೆ ಮತ್ತು ನಾವು ಕೊಟ್ಟಿದ್ದ ಪ್ರಕಾರ ಈ ಬೆವೇರಿಯಾ ಬ್ಯಾಶಿಯಾನ್ ಅಂತ ನಂಬಲ್ಲಿ ಏನು ಶಿಲೀಂಧ್ರನಾಶಕ ಅದು ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ರೈತರು. ಬ್ಲ್ಯಾಕ್ ಥ್ರಿಪ್ಸ್ ಇತ್ತೀಚೆಗೆ ಬಂದಂತ ಹೊಸ ಕೀಟ, ಅದು ಇದರಲ್ಲಿ ಈ ಹೂವಿನಲ್ಲಿ ಇದ್ಕೊಂಡ್ಬಿಟ್ಟು ತಿನ್ನೋದ್ರಿಂದ ಹೂಗಳೆಲ್ಲ ಉದುರು ಹೋಗ್ಕೊಂಡ್ಬಿಟ್ಟು ಬಹಳಷ್ಟು ಅದು ಹಾನಿ ಮಾಡ್ತಾ ಇದೆ. ಅದರ ಹತೋಟಿಗಾಗಿ ಬೆವೇರಿಯಾ ಬ್ಯಾಸಿಯಾನ ನಮ್ಮಂದು ರೆಕಮೆಂಡೇಶನ್ ಮಾಡ್ತಾ ಇದೀವಿ, ಅದು ಯಶಸ್ವಿಯಾಗಿ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಈ ಬೇವಿನ ಮೂಲದ ಯಾವುದಾದ್ರೂ ಕೀಟನಾಶಕವನ್ನು ಎರಡನ್ನು ಮಾಡಿಬಿಟ್ಟು ಮಾಡೋದ್ರಿಂದ. ಆಮೇಲೆ ಇದಕ್ಕೆ ಇನ್ನೊಂದು ಏನಂದ್ರೆ ಅಂದ್ರೆ ನಾಟಿ ಮಾಡೋಕ್ಕಿಂತ ಮುಂಚೆ ತಿಪ್ಪಿ ಗೊಬ್ಬರದಲ್ಲಿ ಬೇವಿನ ಹಿಂಡಿ ಮತ್ತು ಈ ಮೆಟರೈಸಿಯಂ ಅಂತ ಏನು ಕರಿತೀವಿ ಅದನ್ನ ಒಂದು 3-4 ಕ್ವಿಂಟಲ್ FIM ಇದನ್ನು ಮಿಕ್ಸ್ ಮಾಡಿ ಇಟ್ಬಿಟ್ರೆ ಅದು ಫಂಗಸ್ ಚೆನ್ನಾಗಿ ಬೆಳೀತದೆ. ಅದು ಬೆಳೆದ ನಂತರ ನೀವು ಹೊಲಕ್ಕೆ ಅಪ್ಲೈ ಮಾಡಿದ್ರೆ ನಿಮ್ಮ ಹೊಲದಲ್ಲಿ ತುಂಬ ಅದು ಪಸರಿಸ್ತದೆ. ಯಾವಾಗ ಈ ಥ್ರಿಪ್ಸ್ ನುಸಿ ಕೋಶಗಳು ಅದರಾಗಿರ್ತವೆ, ಅದು ಕಾಂಟ್ಯಾಕ್ಟ್ ಬಂದಾಗ ಅದು ಸತ್ತು ಹೋಗ್ತದೆ. ಅದಕ್ಕೆ ಈ ಸಾಯಿಲ್ ಅಪ್ಲಿಕೇಶನ್ನು ಮಾಡ್ಬೋದು. ಈ ರೀತಿ ಮೆಣಸಿನಕಾಯಲ್ಲಿ ಈ ಸಾವಯವ ಕೃಷಿಯನ್ನು ಅದನ್ನು ಮಾಡ್ಬೋದು, ಯಶಸ್ವಿಯಾಗಿ ನಾವು ಬೆಳಿಬೋದು. ಹೇಗೆ ಕೊನೆಯದಾಗಿ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾಕಂದ್ರೆ ಇತ್ತೀಚೆಗೆ ರಾಸಾಯನಿಕದ ಒಂದು ಭಯ ಚಾಲು ಆಗಿಬಿಟ್ಟಿದೆ. ರಾಸಾಯನಿಕ ಬಳಸ್ತಾ ಇದ್ದಾರೆ, ರಾಸಾಯನಿಕ ಬಳಸ್ತಾ ಇದ್ದಾರೆ, ತಿನ್ನಬಾರ್ದು ಅನ್ನತಕ್ಕಂಥ ಒಂದು ಭಯನೂ ಚಾಲು ಆಗಿದೆ. ಜನ ತಿನ್ನಲಿಕ್ಕೆ ಹೆದರ್ತಾ ಇದ್ದಾರೆ, ತರಕಾರಿ ಹಣ್ಣುಗಳನ್ನು ನೋಡ್ಬೇಕಾದ್ರೆ ಕಷ್ಟಪಡ್ತಾ ಇದ್ದಾರೆ. ತಾವು ವಿಜ್ಞಾನಿಗಳಾಗಿ ಹೇಗೆ ರೈತರು ಈ ಸಾವಯವ ರೀತಿಯೊಳಗೆ ಬಳಸ್ಕೊಳ್ಳಿಕ್ಕೆ ಅವಕಾಶಗಳಿದಾವೆ ಅಂತೀರಿ? ಸಾವಯವ ರೀತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಮಾಡ್ಬೋದು, ಅತ್ಯಂತ ಯಶಸ್ವಿಯಾಗಿ ಮಾಡ್ಬೋದು. ಅಂದರೆ ಇತ್ತೀಚೆಗೆ ನಾನು ಇಲ್ಲಿವರೆಗೆ ಏನು ಹೇಳಿದ್ನಲ್ಲ, ಈಗ ಸ್ಪೆಷಲಿ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ಕ್ರಾಪಲ್ಲಿ ಇದನ್ನು ನಾವು ಅತ್ಯಂತ ಸರಳವಾಗಿ ಬಳಸ್ಕೋಬೋದು. ಇವನ್ನೆಲ್ಲ ಜೈವಿಕ ಕೀಟನಾಶಕಗಳು, ಆಮೇಲೆ ಬೇವಿನ ಮೂಲದ ಕೀಟನಾಶಕಗಳು, ಆಮೇಲೆ ಈಗ ಅಗ್ನಿಯಸ್ತ್ರ ಬೊಮ್ಮಾಸ್ತ್ರ ಇವತ್ತೆಲ್ಲ ಇವುಗಳನ್ನೆಲ್ಲನೂ ನಾವು ಯಶಸ್ವಿಯಾಗಿ ಬಳಸ್ಬೋದು. ಇವನ್ನು ಬಳಸೋದ್ರಿಂದ ನಾವು ಕೀಟನಾಶಕ ಬಳಕೆ ಅತ್ಯಂತ ಕಡಿಮೆ ಮಾಡ್ಬೋದು. ಏನು ಖರ್ಚು ಮಾಡ್ತಾರೆ ಅದರಾಗ ನಾವು ಮೋರ್ ದೆನ್ 50% ಖರ್ಚು ಕಡಿಮೆ ಮಾಡ್ಬೋದು. ಅಲ್ಲಿ ಸ್ವಲ್ಪ ಶ್ರಮ ವಹಿಸ್ತಾ ಸ್ವಲ್ಪ ಶ್ರಮ ವಹಿಸೋದ್ರಿಂದ ಎಲ್ಲರದ್ದು ಆರೋಗ್ಯ ಆಗ್ತದೆ. ತಮ್ಮ ಅವ್ರ ರೈತರ ಆರೋಗ್ಯ ಚೆನ್ನಾಗಿರ್ತದೆ. ಸ್ಪ್ರೇ ಮಾಡ್ಬೇಕಾದ್ರೆ ನಾವು ನೋಡ್ತೀವಿ, ನಾವು ಇಲ್ಲಿ ಮುಖಕ್ಕೆ ಹಾಕೊಂಡ್ರಿಂಗಲ್ಲ, ಕಣ್ಣಿಗೆ ಹಾಕೊಂಡು ಎಲ್ಲವನ್ನು ಅವ್ರ ಮೈ ಮೇಲೆ ಬರ್ತದೆ. ಪರಿಸರ ಆರೋಗ್ಯನೂ ಸಾಕಷ್ಟು ಕೆಡ್ತಾ ಇದೆ. ಅದಕ್ಕೆ ನಾವು ಈ ಭೂಮಿ ಮತ್ತು ಇದನ್ನು ಮುಂದಿನ ಪೀಳಿಗೆಗೂ ಬಿಟ್ಟು ಹೋಗ್ಬೇಕಲ್ಲ. ನಾವು ಅದನ್ನು ಬಳಸಿ ಇಲ್ಲಿಗಿನ ಮುಗಿಸಿ ಹೋಗೋದಲ್ಲ, ನಮ್ಮ ಮುಂದಿನ ಜನರೇಷನ್ಗೂ ಈ ಭೂಮಿ ಮತ್ತು ಇದನ್ನು ಎಕೋಸಿಸ್ಟಮನ್ನು ಚೆನ್ನಾಗಿ ಇಟ್ಟು ಹೋಗಬೇಕು. ಗಾಳಿ ನೀರು ಮತ್ತು ಮಣ್ಣನ್ನು ಕಲುಷಿತಗೊಳಿಸದೆ ಮುಂದಿನ ಜನರೇಷನ್ಗೂ ಬಿಟ್ಟು ಹೋಗ್ಬೇಕಂದ್ರೆ ನಾವು ಈ ಸಾವಯವ ಕೃಷಿಯನ್ನು ಅಳವಡಿಸಿಕೊಳ್ಳೋದು ಅತ್ಯಂತ ಅವಶ್ಯಕವಾಗಿದೆ. ಇದು ಹೊಸದೇನಲ್ಲ, ಮೊದಲು ನಮ್ಮ ಪೂರ್ವಜರು ಮಾಡ್ತಿದ್ರು. ಅದಕ್ಕೆ ಇದನ್ನು ಯಶಸ್ವಿಯಾಗಬೇಕಂದ್ರೆ ಮನೆಯಲ್ಲಿ ಕನಿಷ್ಠ 1 ಅಥವಾ 2 ದನಗಳು ಬೇಕು. ಆಕಳು ಸ್ಪೆಷಲಿ ಆಕಳುಗಳನ್ನು ಇರೋದ್ರಿಂದ ಆಕಳು ಗಂಜಲು ಮತ್ತು ಆಕಳು ಸಗಣಿ ಅತ್ಯಂತ ಪ್ರಮುಖವಾದ ಕೆಲಸ ಮಾಡ್ತದೆ ಇಲ್ಲಿ. ಇದು ಕೀಟನಾಶಕಗಳು ಏನು ಬಳಸ್ತೀವಿ ಸಾವಯವ ಕೃಷಿಯಲ್ಲಿ, ಅದು ಅಲ್ಲದೆ ಈ ಇದರಿಂದ ಭೂಮಿ ಫಲವತ್ತತೆಯನ್ನು ಹೆಚ್ಚಿಗೆ ಬಳಸಬಹುದು. ಅವರು ಬೀಜಾಮೃತ ಮಾಡ್ತಾರೆ, ಜೀವಾಮೃತ ಮಾಡ್ತಾರೆ, ಬೀಜಾಮೃತ ಇವುಗಳನ್ನೆಲ್ಲ ಮಾಡೋದ್ರಿಂದ ಭೂಮಿಯ ಫಲವತ್ತತೆ ಜಾಸ್ತಿ ಆಗ್ತದೆ. ಭೂಮಿಯಲ್ಲಿ ಈ ಮೈಕ್ರೋಬ್ಸ್ ಅಂತ ಏನು ಕರಿತೀವಿ ಅವುಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಆ ಸಂಖ್ಯೆ ಜಾಸ್ತಿ ಆಯ್ತಂದ್ರೆ ಆಟೋಮೆಟಿಕ್ ಆಗಿ ಅದು ಫಲವತ್ತತೆ ಜಾಸ್ತಿ ಆಗ್ತದೆ. ಇಮ್ಯುನಿಟಿ ಸಿಸ್ಟಮ್ ನಾವು ಹೇಗೆ ಮನುಷ್ಯಂದು ಜಾಸ್ತಿ ಮಾಡಬೇಕು, ಹಾಗೆ ಸಾಯಿಲ್ ಚೆನ್ನಾಗಿತ್ತಪ್ಪ ಅಂದ್ರೆ ಸಸ್ಯಗಳ ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ. ಸರಿಯಾಗಿ ಹೇಳಿದ್ರೆ ಈಗ ನಾವು ಹೆಂಗೆ ನಾವು ಈಗ ಇದನ್ನ ಹೇಳ್ತೀವಲ್ಲ ಆಯುರ್ವೇದ ಅಂತ ಹೇಳ್ತೀವಿ, ಅದರಿಂದ ಇಮ್ಯುನಿಟಿ ಜಾಸ್ತಿ ಆಯ್ತು. ಅದೇ ತರ ಇದನ್ನ ಬಳಸೋದ್ರಿಂದ ಭೂಮಿಯ ಆರೋಗ್ಯ ಚೆನ್ನಾಗಾಯ್ತು ಅಂದ್ರೆ ಬೆಳೆಗಳು ತಂತಾನೆ ಚೆನ್ನಾಗಿ ಇಮ್ಯುನಿಟಿ ಬರುತ್ತೆ, ಚೆನ್ನಾಗಿ ಬೆಳಿತಾವೆ, ಕೀಟ ರೋಗಗಳು ಕಡಿಮೆ ಆಗ್ತವೆ. ಆಮೇಲೆ ಇವುಗಳನ್ನ ಬಳಸ್ಕೊಂಡ್ಬಿಟ್ಟು ನಾವು ಯಶಸ್ವಿಯಾಗಿ ಅದನ್ನ ಹತೋಟಿ ಮಾಡಬಹುದು. ಅದಕ್ಕೆ ಈ ರೀತಿ ನಾವು ಅದು ಬಳಸೋದ್ರಿಂದ ಜನರಿಗೂ ಒಳ್ಳೆಯ ಅದು ಕೊಡಬಹುದು, ಅವ್ರ ಆರೋಗ್ಯನೂ ಸರಿಯಾಗಿ ಇಡಬಹುದು. ಒಳ್ಳೇದು ಡಾಕ್ಟರ್ ಎಸ್ ಜಿ ಅಂಚನಾಳವರು. ಇದುವರೆಗೆ ಸಾವಯವ ರೀತಿಯೊಳಗೆ ಯಾವ ರೀತಿ ನಾವು ಕೀಟ ನಿರ್ವಹಣೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಅಂತಕ್ಕಂಥ ವಿಚಾರ, ಮುಂದಿನ ದಿನಗಳಲ್ಲಿ ರೈತ ಬಾಂಧವರು ಹೆಚ್ಚಾಗಿ ಈ ರಾಸಾಯನಿಕ ಕೀಟನಾಶಕಗಳನ್ನು ಬಳಕೆಯನ್ನು ಕಡಿಮೆ ಮಾಡ್ತಾ ಸಾವಯವ ಮೂಲದ ಸಸ್ಯ ಮೂಲದ ಪ್ರಾಣಿ ಮೂಲದ ಕೀಟನಾಶಕ ರೋಗನಾಶಕಗಳನ್ನು ಬಳಸುವತ್ತ ಹಾದಿಗಳನ್ನು ಹುಡುಕ್ತಾ ಸಾಕಷ್ಟು ಸಂಶೋಧನೆಗಳು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಆಗ್ತಾ ಇದ್ದಾವೆ. ತಜ್ಞರಿರ್ತಾರೆ, ಅವ್ರ ಜೊತೆ ವಿಷಯವನ್ನು ಚರ್ಚೆ ಮಾಡಿ ಆದಷ್ಟು ನೈಸರ್ಗಿಕವಾಗಿ ಅಥವಾ ಸಾವಯವ ರೀತಿಯೊಳಗೆ ಕೀಟಗಳ ಹತೋಟಿಯನ್ನು ಮಾಡಲಿಕ್ಕೆ ಮುಂದೆ ಬಂದರೆ ಖಂಡಿತ ಮುಂದಿನ ದಿನಗಳಲ್ಲಿ ನಾವೆಲ್ಲ ಆರೋಗ್ಯಕರವಾದಂಥ ಜೀವನ ಮಾಡ್ಬೋದು, ನಮ್ಮ ಮಕ್ಕಳು ಆರೋಗ್ಯಕರವಾದಂಥ ಜೀವನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಅವಕಾಶಗಳನ್ನು ನಮ್ಮ ರೈತ ಬಾಂಧವರು ಬಳಸಿಕೊಳ್ಳಂಥೇಳಿ ನಮ್ಮ ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಎಲ್ಲ ರೈತರಿಗೆ. ಇದುವರೆಗೆ ಸಾವಯವ ಕೃಷಿಯಲ್ಲಿ ಸಾವಯವ ಪದ್ಧತಿಯಿಂದ ಸಸ್ಯ ಸಂರಕ್ಷಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಚ್ ಜಿ ಅಂಜನಾಳ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಪಾವಲತ್ತಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೆಯೇ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಕೊಯ್ಲು ಮಾಡಿದ ಜೋಳ, ತೊಗರಿ ಇನ್ನಿತರೆ ಧಾನ್ಯಗಳನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಒಕ್ಕಣಿಕೆ ಮಾಡಿ ಶುಚಿಗೊಳಿಸಿ ಚೀಲಗಳಲ್ಲಿ ಶೇಖರಣೆಯನ್ನು ಮಾಡಿ. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ 0.25 ml ಫ್ಲಾನೋಫಿಕ್ಸನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಇನ್ನು ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯ ಉಷ್ಣತೆಯು ಕಡಿಮೆಯಾಗಿರುವುದರಿಂದ ಪ್ರಾಣಿಗಳ ಶೆಡ್ಡನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಸ್ಥಿತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು. ಇನ್ನು ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ. ಇನ್ನು ಶೇಂಗಾ ಬೆಳೆಯನ್ನು ಬೆಳೆದಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಬೇಗನೆ ಬಿತ್ತಿದ ಶೇಂಗಾ ಬೆಳೆಯು ಕೊಯ್ಲು ಹಂತದಲ್ಲಿದ್ದು ಮಳೆಯ ಮುನ್ಸೂಚನೆಯನ್ನು ತಿಳಿದುಕೊಂಡು ಕೊಯ್ಲು ಮಾಡಲು ತಿಳಿಸಲಾಗಿದೆ. ಇನ್ನು ಹಿಂಗಾರಿ ಜೋಳವನ್ನು ಬಿತ್ತನೆ ಮಾಡಿದಂತಹ ರೈತ ಬಾಂಧವರು ಗಮನಿಸಬೇಕು. ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು ಅಥವಾ 2 ಮೆಟರಿಜಿಯಂ ಅನಿಸೋಪ್ಲಿಯೇ ಅಥವಾ 2 ಮೆಟರಿಜಿಯಂ ರಿಲೇ ಜೈವಿಕ ಶಿಲೀಂಧ್ರ ಕೀಟನಾಶಕಗಳನ್ನು ಅಥವಾ 0.4 ಇಮಾಮೆಕ್ವಿನ್ ಬೆಂಜುಯೇಟ್ 5 SG ಅಥವಾ 0.25 ml ಕ್ಲೋರಾನ್ ನಿಟ್ರಿನಲಿಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಹಿಂಗಾರಿ ಜೋಳದ ಬೆಳೆ 30 ಮತ್ತು ತೆನೆ ಬರುವ ಹಂತದಲ್ಲಿ 3% ಪಂಚಗವ್ಯವನ್ನು ಸಿಂಪಡಿಸಬೇಕು. ಜೋಳದಲ್ಲಿ ಸುಳಿ ನೊಣದ ಹತೋಟಿಗೆ 2 ml ಫ್ರಫೆನಫಾಸ್ 50 EC ಅಥವಾ 2 ml ಕ್ಲೋರೋಫೆರಿಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 12-14 ನಂತರ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಭತ್ತದ ಕಟಾವು ಕಾರ್ಯ ನಡೀತಾ ಇದೆ. ರೈತ ಬಾಂಧವರು ಭತ್ತದ ತೆನೆಗಳಿಗೆ ಮೊಳಕೆ ಬಾರದಂತೆ ತೊಡೆಯಲು 1% ಉಪ್ಪಿನ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಹಲವೆಡೆ ಭತ್ತದ ಕಟಾವು ನಡೆಯುತ್ತಿರುವುದರಿಂದ ರೈತ ಬಾಂಧವರು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆಯನ್ನು ಕಟ್ಟುವ ಮೊದಲು ಇಬ್ಬನಿ ಆರುವುದನ್ನು ಬಿಡಬೇಕು. ಇನ್ನು ಕಡಲೆಯನ್ನು ಬೆಳೆದಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಕಡಲೆ ಬೆಳೆಯಲ್ಲಿ ಹೆಲಿಕೋರ್ಪ ಕೀಟದ ಹತೋಟಿಗೆ 0.15 ml ಕ್ಲೋರಾನ್ ನಿಟ್ರಿನಲಿಪ್ರೋಲ್ 18.5 SC ಪ್ರತಿ ಲೀಟರ್ನಲ್ಲಿ ಬೆರೆಸಿ ಸಿಂಪಡಿಸಿ. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಚಿಕ್ಪಿ ಮ್ಯಾಜಿಕ್ ಅಥವಾ 20 ಯೂರಿಯಾ ಮತ್ತು 1 ml ಟ್ರೈಕಂಟೆನಾಲನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಈ ಸಿಂಪರಣೆಯನ್ನು 15 ನಂತರ ಮತ್ತೊಮ್ಮೆ ಮಾಡಬೇಕು. ಇನ್ನು ತೊಗರಿ ಬೆಳೆಯನ್ನು ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆಯ ಮೇರೆಗೆ ಕಟಾವು ಕಾರ್ಯವನ್ನು ಮಾಡಿ ಮುಗಿಸಬೇಕು. ಇನ್ನು ಹತ್ತಿ ಬೆಳೆಯಲ್ಲಿ ಕಟಾವು ಆದ ನಂತರ ಹತ್ತಿ ಕಟ್ಟಿಗಳನ್ನು ಸುಡದೆ ಕಾಂಪೋಸ್ಟನ್ನು ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಬೇಗನೆ ಬಿತ್ತಿದ ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ಮಳೆ ಇಲ್ಲದ ಅವಧಿಯಲ್ಲಿ ಹತ್ತಿಯನ್ನು ಬಿಡಿಸಬೇಕು. ಇನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ಹೆಲಿಕೋವರ್ಪವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯಂತ ಆಯ್ಕೆಯಾಗಿದೆ. ಸೂರ್ಯಕಾಂತಿಯಲ್ಲಿ ಬೂದು ರೋಗದ ಹತೋಟಿಗೆ 1 ml ಡೈಫೆನಕನೋಜಾಲ್ 25 EC ಅಥವಾ 0.5 ಮೈಕ್ಲೋಬಿಟಾನಿಲ್ 10 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಸೂರ್ಯಕಾಂತಿಯಲ್ಲಿ ಅಲ್ಬೇರ್ನಿಯಾ ಅಂಗಮಾರಿ ರೋಗದ ಹತೋಟಿಗಾಗಿ 2 ಮ್ಯಾಂಕೋಜಿಬ್ ಅಥವಾ 1 ml ಹೆಕ್ಸಾಕೋನೋಜಲ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆಯನ್ನು ಮಾಡಬೇಕು. ಜಿಲ್ಲೆಯಲ್ಲಿ ಮೆಣಸಿನಕಾಯಿಯನ್ನ ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ 1 ಗ್ರಾಂ ಕಾರ್ಬೆಂಡೈಸಮ್ 50 WP ಅಥವಾ 1 ಮಿಲಿಲೀಟರ್ ಪೆನ್ಕೋನೋಜಾಲ್ 10 ECಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನಕಾಯಿಯಲ್ಲಿ ಥ್ರಿಪ್ಸ್ ನುಸಿ ರಸ ಹೀರುವ ಕೀಟಗಳ ಹತೋಟಿಗಾಗಿ ಪ್ರತಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಬೆಳೆಯ ಮೇಲೆ 1 ಅಡಿ ಎತ್ತರದಲ್ಲಿ ಹಾಕಬೇಕು ಅಥವಾ 0.3 ಗ್ರಾಂ ಡೈನೆಫುರಾನ್ 20 SG ಅಥವಾ 1 ಮಿಲಿಲೀಟರ್ ಸ್ಪೆರೋಮೆಸೆಫಿನ್ 39.9 SC ಅಥವಾ 1 ಗ್ರಾಂ ಡೈಫಿನ್ಥುರಿಯಾನ್ 50 WP ಅಥವಾ 1 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC ಅಥವಾ 1 ಗ್ರಾಂ ಅಸಿಫೇಟ್ 75 SP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆಯನ್ನು ಮಾಡಿ. ಕಾಯಿ ಕೊರೆಯುವ ಹತೋಟೆಗಾಗಿ ಮೆಣಸಿನಕಾಯಿಯಲ್ಲಿ 1 ಗ್ರಾಂ ಥಿಯೋಡಿಕ್ ಕಾರ್ಬ 75 WP ಅಥವಾ 0.3 ಗ್ರಾಂ ಇಮಾಮಿಕ್ಯುನ್ ಬೆಂಜೋಯೇಟ್ 5 SG ಅಥವಾ 1 ಮಿಲಿಲೀಟರ್ ಕ್ಲೋರೋಫೆರಿಪಾಯರ್ 10 SC ಅಥವಾ 0.75 ಮಿಲಿಲೀಟರ್ ನೆವ್ಲೂರಾನ್ 10 ECಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಜಿಲ್ಲೆಯಲ್ಲಿ ಜಾನುವಾರುಗಳನ್ನು ಸಾಕಾಣಿಕೆ ಮಾಡುತ್ತಿರುವ ರೈತ ಬಾಂಧವರಿಗೆ ಹೇಳೋದಾದರೆ, ಜಾನುವಾರುಗಳಿಗೆ ಸಮತೋಲನ ಪಶು ಆಹಾರವನ್ನು ಒದಗಿಸಬೇಕು. ಒಣಮೇವು, ಹಸಿರು ಮೇವು ಮತ್ತು ದಾಣೆ ಮಿಶ್ರಣಗಳನ್ನು ಒಳಗೊಂಡಂತೆ ತಿನ್ನಿಸುವುದರಿಂದ ಅವುಗಳ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಉಷ್ಣಾಂಶ ಇಳಿಯುವುದು ಸಹಜವಾಗಿ ಕಂಡುಬರುವುದರಿಂದ ರಾಸುಗಳನ್ನು ಕಾಪಾಡುವ ದನದ ಕೊಟ್ಟಿಗೆ ಸುತ್ತಲೂ ಅವಶ್ಯಕತೆಗಳಿಗೆ ಅನುಗುಣವಾಗಿ ಜೋಳ ಅಥವಾ ಮೆಕ್ಕೆಜೋಳದ ದಂಟನ್ನು ಹೊದಿಕೆಯಾಗಿ ಉಪಯೋಗಿಸಬೇಕು. ಇನ್ನು ಬೇಕಾಗುವ ಉಪ್ಪಿನಾಂಶ ಅಥವಾ ಖನಿಜ ಮಿಶ್ರಣವನ್ನು ಮೇವಿನ ಜೊತೆ ಸಮವಾಗಿ ಬೆರೆಸಿ ಪಶುಗಳಿಗೆ ಕುಡಿಸಬೇಕು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ, ಕುಂಟೆ, ಕಾಲುವೆ ನೀರು ಗಲೀಜಾಗ್ತಾ ಐತೆ. ಸೊಳ್ಳೆ ನೊಣ ಜಾಸ್ತಿ ಆಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲಾಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಿಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪ ಕೇಳ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489858555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ ಕನಿಷ್ಠ ಹಾಗೂ ಗರಿಷ್ಠ ಬೆಲೆ ಈ ರೀತಿ ಇದೆ. ರಾಯಚೂರು ಮಾರುಕಟ್ಟೆ ಬೆಲೆ ನೆಲಗಡಲೆ, ಶೇಂಗಾ, ಗುಗುರಿ ಕನಿಷ್ಠ ಬೆಲೆ 4,389 ರೂಪಾಯಿಗಳಿಂದ 6,012 ರೂಪಾಯಿಗಳು. ಈರುಳ್ಳಿ 695 ರೂಪಾಯಿಗಳಿಂದ 2,520 ರೂಪಾಯಿಗಳು. ಭತ್ತ ರಾಜಹಂಸ 1,375 ರೂಪಾಯಿಯಿಂದ 1,481 ರೂಪಾಯಿಗಳು. ಭತ್ತ ಸೋನಮಸರಿ 1,325 ರೂಪಾಯಿಯಿಂದ 2,525 ರೂಪಾಯಿಗಳು. ಸೂರ್ಯಕಾಂತಿ 3,829 ರೂಪಾಯಿಯಿಂದ 3,829 ರೂಪಾಯಿ. ತೊಗರಿ, ಕೆಂಪು ತೊಗರಿ 4,029 ರೂಪಾಯಿಯಿಂದ 6,372 ರೂಪಾಯಿಗಳು. ಇನ್ನು ಲಿಂಗಸೂರು ಮಾರುಕಟ್ಟೆಯ ಬೆಲೆ ಈ ರೀತಿ ಇದೆ. ಸಜ್ಜೆ 1,950 ರೂಪಾಯಿಗಳು ಹಾಗೂ ಭತ್ತ ಸೋನಮಸರಿ 2,230 ರೂಪಾಯಿಗಳು ಹಾಗೂ ತೊಗರಿ 4,900 ರೂಪಾಯಿಗಳು. ಇನ್ನು ಸಿಂಧನೂರು ಮಾರುಕಟ್ಟೆಯ ಬೆಲೆ ಪೇಟೆ ಧಾರಣೆ ಈ ರೀತಿ ಇದೆ. ಒಣಮೆಣಸಿನಕಾಯಿ 3,600 ರೂಪಾಯಿಗಳು. ಜೋಳ, ಹೈಬ್ರಿಡ್ ಜೋಳ 2,000 ರಿಂದ 2,020 ರೂಪಾಯಿಗಳು. ಭತ್ತ 1,904 ರೂಪಾಯಿಯಿಂದ 2,000 ರೂಪಾಯಿಗಳು. ಭತ್ತ ಹೊಸ ಸೋನಮಸರಿ 1,600 ರೂಪಾಯಿಗಳಿಂದ 1,880 ರೂಪಾಯಿಗಳು ಹಾಗೂ ಹಳೆ ಸೋನಮಸರಿ 2,200 ರಿಂದ 2,700 ರೂಪಾಯಿಗಳು ಹಾಗೂ ಅಕ್ಕಿ ನುಚ್ಚಕ್ಕಿ 1,600 ರೂಪಾಯಿಗಳು. ಇದುವರೆಗೆ ಪೇಟಿ ಧಾರಣೆ ಕೇಳಿದಿರಿ. ಈಗ ಕೇಳಿ ಗದಾರಿನ ಕೆ ಪುರುಷಪ್ಪ ಸಾಧು ಹಾಗೂ ಸಂಗಡಿಗರಿಂದ ತತ್ವ ಪದಗಳು. ಕಳ್ಳಗಂಜಿ ಕಾಡು ಹೊಕ್ಕರೆ, ಕಳ್ಳಗಂಜಿ ಕಾಡು ಹೊಕ್ಕರೆ, ಹುಲಿ ತುಂಬಾದ ಬಿಡದೆ, ಹುಲಿಗಂಜಿ ಹುತ್ಮ ಒಕ್ಕರೆ, ಸರ್ಪ ಕತ್ತದೆ ಬಿಡದೆ, ಕಾಲಕಂಜಿ ಭಕ್ತನಾದರೆ ಕರ್ಮ ತಿಮ್ಮುವದೆ ಬಿಡದೆ, ನಮ್ಮಂತ ವೇಷ ಡಾಂಬಕರಿಗೆ ಶಿವ ಒಲಿ ಎಂದರೆ ಹೇಗೆ ಒಲಿಯುವನಯ್ಯ ಕೂಡಲ ಸಂಗಮ ದೇವಾ. ತನ್ನಾತನರೆ ದೊಡೆ ಮುಕ್ತ ತನ್ನಾತನರೆ ದೊಡೆ ಮುಕ್ತ ತನ್ನ ತಾನಿದ್ದೊಡೆ ಹೇಗೆ ರಕ್ತ ತನ್ನಾತನರೆ ದೊಡೆ ಮುಕ್ತ ಮೂರು ಮಲಂಗಳ ತೊಳೆದು ಮೂರು ಮಲಂಗಳ ತೊಳೆದು ಮೂವತ್ತಾರು ತತ್ವಂಗಳ ಮರ್ಮವ ತಿಳಿದು ಮೂರೈದು ಮದಗಳ ಕಳೆದು ಮೂರೈದು